ಸಮಯ 7:21. ಇನ್ನೀಗ ಕೃಷಿರಂಗದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರು ಹಾಡಿರುವ ಕಂಸಾಳೆ ಪದ. ಓದಿ ಬರುವ ಮಗನ ಬೀದಿಲಿ ಕಂಡರೋ ತಂದನ್ನ ತಾನ, ಯಾಕೋ ರಮಯ್ಯ ನಗಾಲಿಲ್ಲ ತಂದನು ತಾನ, ಯಾಕೋ ರಮಯ್ಯ ನಗಾಲಿಲ್ಲ ತಂದಾನ ಎಂದು ನೋಡಲು ಮಗನೇ ಚಂದ್ರನ ಕಳೆವಲ್ಲ ತಂದನು ತಾನ. ಕಂದಿ ಕುಂದಿರುವುದು ಕಲೆ ಮೂಕ ತಂದನು ತಾನ, ಕಂದಿ ಕುಂದಿರುವುದು ಕಲೆ ಮಾತ ತಂದನು ತಾನ. ಯಾರಯ್ಯ ಒಡೆದವರು ಯಾರಯ್ಯ ಬೋದವರು ತಂದನು ತಾನ, ಸರಗೊಡ್ಡಿ ನಾನು ಬೇಡುವೆ ರಾಮ ತಂದನು ತಾನ, ಕೇಳಿದರೆ ಏನೇಳಲಿ ಎತ್ತುವ ತಂದನು ತಾನ. ಓದು ಮಠದಲ್ಲಾದ ಕಲೋ ಮೇಯ ತಂದನು ತಾನ, ಮಠದಲ್ಲಾದ ಕಲಿಮೆಯ ಎತ್ತುವ ತಂದನು ತಾನ. ಏನೆಂದು ತಾನೇ ಏಳಲುವ ತಂದನು ತಾನ, ಏನೆಂದು ತಾನು ಏಳಲುವ ತಂದನು ತಾನ. 18 ಮಕ್ಕಳು ಅರ್ಥದಿಂದ ಓದುವಾಗ ತಂದನು ತಾನ, ಕಾಯಿಲ್ಲಂತ ಆಡವರೆ ಹುಡುಗರು ತಂದನು ತಾನ, ಬಾವ ಇಲ್ಲಂತ ಬಾಳ ಜರದವರೇ ತಂದನು ತಾನ, ಬಾವ ಇಲ್ಲಂತ ಜರಿದವರೇ ತಂದನು ತಾನ, ಬಾವ ಇಲ್ಲಂತ ಜರದವರೇ ಮಾದೇವಮ್ಮ ತಂದನು ತಾನ, ಕೈನ ಹೆಸರೇಳು ಬಾವೈನ ಹೆಸರೇಳು ತಂದನು ತಾನ, ಮಿಕ್ಕ ಬಂದವರ ಹೆಸರೇಳು ತಂದನು ತಾನ, ಮಿಕ್ಕ ಬಂದವರ ಹೆಸರೇಳು ತಂದನು ತಾನ, ಮಿಕ್ಕ ಬಂದವರ ಹೆಸರೇಳು ಮದೇವಮ್ಮ ತಂದನು ತಾನ. ಅಕ್ಕನು ಕೊಟ್ಟಿರುವ ಪುರಾವೇಳು ತಂದನು ತಾನ, ನಮ್ಮ ಅಕ್ಕನು ಕೊಟ್ಟಿರುವ ಪುರಾವೇಳು ತಂದನು ತಾನ, ಅಕ್ಕನು ಕೊಟ್ಟಿರುವ ಪುರವೇಳು ಮದೇವಮ್ಮ ತಂದನು ತಾನ, ಹೋಗಿ ಕರೆತರುವೆ ಅಕ್ಕ ಬಾವೈನ ತಂದನು ತಾನ, ಕಂದನಾಡಿದ ಮಾತರೆಂಬೆ ಮಾದೇವಿ ಕೇಳಿ ತಂದನು ತಾನ, ಗೋಳೊಂದು ದುಃಖ ಮಾಡೋ ತಾರೆ ತಂದನು ತಾನ, ಗೋಳೊಂದು ದುಃಖ ಮಾಡೋ ತಾರೆ ಮುಂದಿನಿಗೆ ಎಳೆದವರು ಯಾರಯ್ಯ ತಂದನು ತಾನ ದುಃಖವ ಮಡಕಂಡು ರಾಮಯ್ಯ ತಂದನು ತಾನ ಎತ್ತೋನ ಪಾದ ಇಡೆಯೋ ತಾನೇ ತಂದನು ತಾನ ಎತ್ತೋನ ಪಾದ ಇಳೆಯೋ ತಾನೇ ತಂದನು ತಾನ ಮಕ್ಕಳಿಲ್ಲದೆ ಹೊತ್ತೊತ್ತು ನಾ ಮಾಡಿ ತಂದನು ತಾನ ಮಗನೇ ತಂದನು ತಾನ ನಾನು ಮಕ್ಕಳ ಭಾಗ್ಯ ಪಡೆದೆ ಮಗನೇ ತಂದನು ತಾನ ಅಕ್ಕನು ನಿನಗಿಲ್ಲ ತಂಗಿಯು ನಿನಗಿಲ್ಲ ತಂದನು ತಾನ ಹುಡ್ದವನೇ ನೀನೊಬ್ಬ ಮೈದಾಳಿ ರಾಮ ತಂದನು ತಾನ ಮೈದಾಳು ರಾಮ ತಂದನು ದಾನ ಹುಟ್ಟದವನೆ ನೀನೊಬ್ಬ ಎಳೆ ರಾಮ ನನ ಕಂದ ತಂದನು ದಾನ ಯಾವ ಅಕ್ಕೈನ ಹೇಳಲಿ ಮಗನೇ ತಂದನು ದಾನ ಯಾವ ಅಕ್ಕೈನ ಹೇಳಲಿ ಮಗನೇ ತಂದನು ದಾನ ಎತ್ತವಾಡಿದ ಮಾತ ಕೇಳಕಂಡು ರಾಮಯ್ಯ ತಂದನು ತಾನ ಹೊತ್ತತ್ತಿ ದುಃಖ ಮಾಡೋ ತಾನೇ ತಂದನು ತಾನ ಹೊತ್ತತ್ತಿ ದುಃಖ ಮಾಡೋ ತಾನೇ ತಂದನು ದಾನ ಹುಡುಗಾರಾಡಿದ ಮಾತು ಹುಡುಗನೇಳಿದ ಮಾತು ತಂದನು ತಾನ ಇಲ್ಲದ ಹಬ್ಬ ನಕ್ಷತ್ರವಿಲ್ಲದ ಮೇಘ ತಂದನು ತಾನ ಮಕ್ಕಳಿಲ್ಲದ ಮನೆ ಬಾಳು ತಂದನು ತಾನ ಮಕ್ಕಳಿಲ್ಲದ ಮನೆಗಳು ತಂದನು ತಾನ ಮಕ್ಕಳಿಲ್ಲದ ಮನೆ ಬಾಳು ಎತ್ತುವ ತಂದನು ತಾನ ಮನೆಯೊಳಗೆ ಪುಣ್ಯವೇ ಮೊದಲಿಲ್ಲ ತಂದನು ತಾನ ಕಂಡಿಲ್ಲದ ಕುರುಡವಿದ್ದಂತೆ ತಾಯೇ ತಂದನು ತಾನ ಕಣ್ಣಿಲ್ಲದ ಕುರುಡವಿದ್ದಂತೆ ತಾಯೇ